ಆತ್ಮೀಯರೇ, ಹಳೆಯ ಹೊನ್ನು ಸಿರಿಧಾನ್ಯಗಳ ಸರಣಿಗೆ ಒಂದು ಅಭೂತಪೂರ್ವವಾದ ಶುಭಾರಂಭ ದೊರೆತಿರುವುದು ನಮಗೆ ಬಹಳ ಸಂತೋಷದ ವಿಷಯ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಕಳೆದ ರವಿವಾರದ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ಸಿರಿಧಾನ್ಯಗಳ ಶ್ರೀಮಂತಿಕೆಯ ಬಗ್ಗೆನೇ ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಸಿರಿಧಾನ್ಯಗಳ ಕೃಷಿ, ಸಂಸ್ಕರಣೆ, ಅವುಗಳಿಂದ ತಯಾರಿಸಬಹುದಾದಂತಹ ವೈವಿಧ್ಯಮಯವಾದಂತಹ ತಿಂಡಿ ತಿನಿಸುಗಳು, ಆಂತರಿಕ ಮಾರುಕಟ್ಟೆ ಮತ್ತು ರಫ್ತು ಮಾಡುವುದಕ್ಕೆ ಇರುವಂತಹ ಅವಕಾಶಗಳು, ಅಲ್ಲದೆ ನಮ್ಮ ದೇಶದೊಳಗೆ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಆಗ್ತಾ ಇರುವಂತಹ ಸಿರಿಧಾನ್ಯಗಳ ಕೃಷಿ ಮತ್ತು ಸಂಸ್ಕರಣೆಗಳ ಬಗೆಗಿನ ಯಶಸ್ವಿ ಪ್ರಯತ್ನಗಳನ್ನು ಕುರಿತು ಸಹಿತ ಅವರು ಮಾತನಾಡಿದ್ದಾರೆ. ಗಮನಿಸಬೇಕು, ಈ ಯಶಸ್ವಿ ಪ್ರಯತ್ನಗಳನ್ನು ಕೈಗೊಂಡವರಲ್ಲಿ ನಮ್ಮ ರೈತರು ಇದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ತಡಕಲ್ ಗ್ರಾಮದ ಆಳಂದ್ ಭೂತಾಯಿ ರೈತ ಉತ್ಪಾದಕ ಕಂಪನಿ ಮತ್ತು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹುಲಸೂರಿನ ಹುಲಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಪ್ರೊಡ್ಯೂಸರ್ ಕಂಪನಿಗಳನ್ನು ಪ್ರಧಾನಿಗಳು ಉಲ್ಲೇಖಿಸಿ ಮೆಚ್ಚುಗೆ ವ್ಯಕ್ತಪಡಿಸಿರುವುದು ನಮ್ಮೆಲ್ಲರಿಗೆ ಬಹಳ ಬಹಳ ಹೆಮ್ಮೆಯ ವಿಷಯ. ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ದನ್ನ ಕೇಳೋಣ. ಮೇರೆ ಪ್ಯಾರೆ ದೇಶವಾಸಿಯೋ, ಅಗರ್ ಮೇ ಆಪ್ಸೆ ಪೂಚೂ ಕಿ ಯೋಗ ದಿವಸ ಔರ್ ಹಮಾರೆ ವಿಭಿನ್ನ ತರಹಕ್ಕೆ ಮೋಟೆ ಅನಾಜೋ ಮಿಲೆಟ್ಸ್ ಮೇ ಕ್ಯಾ ಕಾಮನ್ ಹೈ, ತಾ ಆಪ್ ಸೋಚೆಂಗೆ ಯೇ ಭಿ ಕ್ಯಾ ತುಲನಾ ಹುಯಿ. ಅಗರ್ ಮೇ ಆಪ್ಸೆ ಕಹೂ ಕಿ ದೋನೋ ಮೇ ಕಾಫಿ ಕುಚ್ ಕಾಮನ್ ಹೈ, ತಾ ಆಪ್ ಹೈರಾನ್ ಹೋ ಜಾಯೆಂಗೆ. ದರಸಲ್ ಸಂಯುಕ್ತ ರಾಷ್ಟ್ರ ನೇ ಇಂಟರ್ನ್ಯಾಷನಲ್ ಯೋಗಾ ಡೇ ಔರ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ದೋನೋ ಕಾ ಹೀ ನಿರ್ಣಯ ಭಾರತ ಕೆ ಪ್ರಸ್ತಾವ ಕೆ ಬಾಹರ್ ಲಿಯಾ ಹೈ. ದೂಸರಿ ಬಾತ್ ಯೇ ಕಿ ಯೋಗ ಭಿ ಸ್ವಾಸ್ಥ್ಯ ಸೆ ಜುಡಾ ಹೈ ಔರ್ ಮಿಲೆಟ್ಸ್ ಭಿ ಸೆಹತ್ ಮೇ ಮಹತ್ವಪೂರ್ಣ ಭೂಮಿಕಾ ನಿಭಾತಾ ಹೈ. ತೀಸರಿ ಬಾತ್ ಔರ್ ಮಹತ್ವಪೂರ್ಣ ಹೈ, ದೋನೋ ಹೀ ಅಭಿಯಾನೋ ಮೇ ಜನ ಭಾಗೀದಾರಿ ಕಿ ವಜಹ ಸೆ ಕ್ರಾಂತಿ ಆ ರಹಿ ಹೈ. ಜಿಸ್ ತರಹ ಲೋಗೋ ನೇ ವ್ಯಾಪಕ ಸ್ತರ ಪರ್ ಸಕ್ರಿಯ ಭಾಗೀದಾರಿ ಕರ್ಕೆ ಯೋಗ ಔರ್ ಫಿಟ್ನೆಸ್ ಕೋ ಅಪ್ನೆ ಜೀವನ ಕಾ ಹಿಸ್ಸಾ ಬನಾಯಾ ಹೈ, ಉಸಿ ತರಹ ಮಿಲೆಟ್ಸ್ ಕೋ ಭಿ ಲೋಗ್ ಬಡೆ ಪೈಮಾನೆ ಪರ್ ಅಪ್ನಾ ರಹೆ ಹೈ. ಲೋಗ್ ಅಬ್ ಮಿಲೆಟ್ಸ್ ಕೋ ಅಪ್ನೆ ಖಾನ್ ಪಾನ್ ಕಾ ಹಿಸ್ಸಾ ಬನಾ ರಹೆ ಹೈ. ಇಸ್ ಬದಲಾವ್ ಕಾ ಬಹುತ್ ಬಡಾ ಪ್ರಭಾವ ಭಿ ದಿಖ ರಹಾ ಹೈ. ಇಸ್ಸೆ ಏಕ್ ತರಫ್ ವೋ ಛೋಟೆ ಕಿಸಾನ್ ಬಹುತ್ ಉತ್ಸಾಹಿತ ಹೈ ಜೊ ಪಾರಂಪರಿಕ ರೂಪ ಸೆ ಮಿಲೆಟ್ಸ್ ಕಾ ಉತ್ಪಾದನ್ ಕರ್ತೆ ಥೆ, ವೋ ಇಸ್ ಬಾತ್ ಸೆ ಬಹುತ್ ಖುಷ್ ಹೈ ಕಿ ದುನಿಯಾ ಅಬ್ ಮಿಲೆಟ್ಸ್ ಕಾ ಮಹತ್ವ ಸಮಜನೆ ಲಗಿ ಹೈ. ದೂಸರಿ ತರಫ್ ಎಫ್ಪಿಒ ಔರ್ ಎಂಟರ್ಪ್ರಿನರ್ಸ್ ನೆ ಮಿಲೆಟ್ಸ್ ಕೋ ಬಾಜಾರ್ ತಕ್ ಪಹುಂಚಾನೆ ಔರ್ ಉಸೆ ಲೋಗೋ ತಕ್ ಉಪಲಬ್ಧ ಕರಾನೆ ಕೆ ಪ್ರಯಾಸ ಶುರು ಕರ್ ದಿಯೆ ಹೈ. ಆಂಧ್ರ ಪ್ರದೇಶ ಕೆ ನಾಂದಿಯಾಲ್ ಜಿಲ್ಲೆ ಕೆ ರಹನೆ ವಾಲೆ ಕೆವಿ ರಾಮಾ ಸುಬ್ಬಾರೆಡ್ಡಿ ಜಿ ನೆ ಮಿಲೆಟ್ಸ್ ಕೆ ಲಿಯೆ ಅಚ್ಚಿ ಖಾಸಿ ಸ್ಯಾಲರಿ ವಾಲಿ ನೌಕರಿ ಛೋಡ್ ದಿ. ಮಾ ಕೆ ಹಾಥೋ ಸೆ ಬನೆ ಮಿಲೆಟ್ಸ್ ಕೆ ಪಕವಾನೋ ಕಾ ಸ್ವಾದ ಕುಚ್ ಐಸಾ ರಚಾ ಬಸಾ ಥಾ ಕಿ ಇನ್ಹೋನೆ ಅಪ್ನೆ ಗಾಂವ್ ಮೇ ಬಾಜರೆ ಕಿ ಪ್ರೋಸೆಸಿಂಗ್ ಯೂನಿಟ್ ಹೀ ಶುರು ಕರ್ ದಿ. ಸುಬ್ಬಾ ರೆಡ್ಡಿ ಜಿ ಲೋಗೋ ಕೋ ಬಾಜರೆ ಕೆ ಫಾಯ್ದೆ ಭಿ ಬತಾತೆ ಹೈ ಔರ್ ಉಸೆ ಆಸಾನಿ ಸೆ ಉಪಲಬ್ಧ ಭಿ ಕರಾತೆ ಹೈ. ಮಹಾರಾಷ್ಟ್ರ ಮೇ ಅಲಿಬಾಗ್ ಕೆ ಪಾಸ್ ಕೆನಾಡ್ ಗಾಂವ್ ಕಿ ರಹನೆ ವಾಲಿ ಶರ್ಮಿಲಾ ಓಶ್ವಾಲ್ ಜಿ ಪಿಛಲೆ 20 ಸಾಲ್ ಸೆ ಮಿಲೆಟ್ಸ್ ಕಿ ಪೈದಾವಾರ್ ಮೇ ಯೂನಿಕ್ ತರೀಕೆ ಸೆ ಯೋಗದಾನ್ ದೇ ರಹಿ ಹೈ. ವೋ ಕಿಸಾನೋ ಕೋ ಸ್ಮಾರ್ಟ್ ಅಗ್ರಿಕಲ್ಚರ್ ಕಿ ಟ್ರೇನಿಂಗ್ ದೇ ರಹಿ ಹೈ. ಉನ್ಕೆ ಪ್ರಯಾಸೋ ಸೆ ನ ಸಿರ್ಫ್ ಮಿಲೆಟ್ಸ್ ಕಿ ಉಪಜ್ ಬಡಿ ಹೈ ಬಲ್ಕಿ ಕಿಸಾನೋ ಕಿ ಆಯ್ ಮೇ ಭಿ ವೃದ್ಧಿ ಹುಯಿ ಹೈ. ಅಗರ್ ಆಪ್ಕೋ ಛತ್ತೀಸ್ಗಢ್ ಕೆ ರಾಯ್ಗಢ್ ಜಾನೆ ಕಾ ಮೌಕಾ ಮಿಲೆ ತೋ ಯಹಾಂ ಕೆ ಮಿಲೆಟ್ಸ್ ಕೆಫೆ ಜರೂರ್ ಜಾಯಿಯೇಗಾ. ಕುಚ್ ಹೀ ಮಹೀನೆ ಪಹಲೆ ಶುರು ಹುಯೆ ಇಸ್ ಮಿಲೆಟ್ಸ್ ಕೆಫೆ ಮೇ ಚೀಲಾ, ಡೋಸಾ, ಮೋಮೋಸ್, ಪಿಜಾ ಔರ್ ಮಂಚೂರಿಯನ್ ಜೈಸೆ ಐಟಮ್ ಖೂಬ್ ಪಾಪ್ಯುಲರ್ ಹೋ ರಹೆ ಹೈ. ಮೇ ಆಪ್ಸೆ ಏಕ್ ಔರ್ ಬಾತ್ ಪೂಚೂ, ಆಪ್ನೆ ಎಂಟರ್ಪ್ರಿನರ್ ಶಬ್ದ ಸುನಾ ಹೋಗಾ ಲೇಕಿನ್ ಕ್ಯಾ ಆಪ್ನೆ ಮಿಲೆಟ್ ಪ್ರೆನ್ಯೂರ್ ಸುನಾ ಹೈ ಕ್ಯಾ? ಒಡಿಶಾ ಕಿ ಮಿಲೆಟ್ ಪ್ರೆನ್ಯೂರ್ಸ್ ಆಜಕಲ್ ಖೂಬ್ ಸುರ್ಖಿಯೋ ಮೇ ಹೈ. ಆದಿವಾಸಿ ಜಿಲ್ಲೆ ಸುಂದರಗಢ ಕಿ ಕರೀಬ್ 1,500 ಮಹಿಳಾಓ ಕಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಒಡಿಶಾ ಮಿಲೆಟ್ಸ್ ಮಿಷನ್ ಸೆ ಜುಡಾ ಹುವಾ ಹೈ. ಯಹಾಂ ಮಹಿಳಾಯೇ ಮಿಲೆಟ್ಸ್ ಸೆ ಕುಕೀಜ್, ರಸಗುಲ್ಲಾ, ಗುಲಾಬ್ ಜಾಮೂನ್ ಔರ್ ಕೇಕ್ ತಕ್ ಬನಾ ರಹಿ ಹೈ. ಬಾಜಾರ್ ಮೇ ಇನ್ಕಿ ಖೂಬ್ ಡಿಮಾಂಡ್ ಹೋನೆ ಸೆ

2021 ಮತ್ತು 26 ಈ 5 ವರ್ಷಗಳ ನಡುವೆ ಈ ಅವಧಿ ಒಳಗೆ ಸುಮಾರು 4.5% ಬೆಳೀತದ ಅಂಥೇಳಿ ಒಂದು ಅಂದಾಜನ್ನು ತಜ್ಞರು ಮಾಡಿದ್ದಾರೆ. 2022 ಡಿಸೆಂಬರ್ 6 ತಾರೀಕು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಇಟಲಿಯ ರೋಮ್ನೊಳಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ಉದ್ಘಾಟನಾ ಸಮಾರಂಭವನ್ನು ನಡೆಸಿತು. ಭಾರತದ ಹಿರಿಯ ಸರ್ಕಾರಿ ಅಧಿಕಾರಿಗಳ ನಿಯೋಗ ಕಾರ್ಯಕ್ರಮದೊಳಗೆ ಭಾಗವಹಿಸಿತ್ತು. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಈ ವರ್ಷಪೂರ್ತಿ ಆಚರಣೆಗೆ ಮೊದಲು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಂಸತ್ ಭವನದೊಳಗೆ ಸಂಸದರಿಗಾಗಿ ಸಿರಿಧಾನ್ಯಗಳ ವಿಶೇಷ ಭೋಜನ ಕೂಟವನ್ನ ಆಯೋಜನೆ ಮಾಡಿತ್ತು. ಅಂದ್ರೆ ಸಿರಿಧಾನ್ಯಗಳನ್ನ ಬಳಸಿ ತಿಂಡಿ ತಿನಿಸುಗಳನ್ನ ತಯಾರು ಮಾಡಿದಂಥ ಭೋಜನ ಕೂಟವನ್ನ ಸವಿಯುವುದಕ್ಕೆ ಇಲ್ಲಿ ಒಂದು ಸಂಸದರಿಗೆ ಅವಕಾಶವನ್ನ ನೀಡಲಾಯಿತು. ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಈ ವರ್ಷಾಚರಣೆಗೆ ಬಹಳ ದೊಡ್ಡ ಸಿದ್ಧತೆ ಮಾಡಿಕೊಂಡದ ಅಂಥೇಳಿ ಹೇಳಬಹುದು. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ರೈತರು, ಸ್ಟಾರ್ಟ್ಅಪ್ಗಳು, ರಫ್ತುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ಗಳು, ಭಾರತೀಯ ರಾಯಭಾರ ಕಚೇರಿಗಳು ಇವರೆಲ್ಲರನ್ನ ಒಗ್ಗೂಡಿಸಿ ಗುರಿ ಸಾಧಿಸುವುದಕ್ಕ ಮತ್ತ ಭಾರತೀಯ ಸಿರಿಧಾನ್ಯಗಳನ್ನ ಇಡೀ ವಿಶ್ವಕ್ಕ ಮುಟ್ಟಿಸುವಂತಹ ಒಂದು ಕಾರ್ಯಯೋಜನೆಯನ್ನ ಹಾಕೊಂಡದ ಅಂತೇಳಿ ಹೇಳಬಹುದು. ಎಲ್ಲಾ ಸಚಿವಾಲಯಗಳು, ರಾಜ್ಯಗಳು ಮತ್ತ ಭಾರತೀಯ ರಾಯಭಾರ ಕಚೇರಿಗಳಿಗೆ ಈ ವರ್ಷಾಚರಣೆಯನ್ನ ಉತ್ತೇಜಿಸುವುದಕ್ಕ ಅನುವಾಗುವಂತಹ ಚಟುವಟಿಕೆಗಳನ್ನು ಕೈಗೊಳ್ಳುವುದಕ್ಕ ಸಿರಿಧಾನ್ಯಗಳ ಲಾಭಗಳು ಗ್ರಾಹಕರು, ರೈತರು ಮತ್ತ ವಾತಾವರಣಕ್ಕ ಮುಟ್ಟುವಂತೆ ಜಾಗೃತಿ ಮೂಡಿಸುವುದಕ್ಕ 2023 ಕೆಲವು ತಿಂಗಳುಗಳನ್ನು ನಿಗದಿ ಮಾಡಲಾಗಿದೆ ಅಂತ ಹೇಳಬಹುದು. ಈಗಾಗಲೇ ಕೇಂದ್ರ ಸಚಿವಾಲಯಗಳಲ್ಲಿ 2023 ಜನವರಿ ತಿಂಗಳಿಗೆ ಏನು ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಭಾರತ ಸರ್ಕಾರದ ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವಾಲಯ ಶುರು ಮಾಡಿ ಅನುಷ್ಠಾನಕ್ಕೆ ಕೂಡ ತಂದಿದೆ ಅಂತೇಳಿ ಹೇಳಬಹುದು. ವಿಡಿಯೋ ಸಂದೇಶಗಳ ಮೂಲಕ ಕ್ರೀಡಾಪಟುಗಳು, ಪೌಷ್ಟಿಕ ತಜ್ಞರು, ಫಿಟ್ನೆಸ್ ತಜ್ಞರನ್ನು ಒಳಗೊಂಡಂತಹ ಸುಮಾರು 15 ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಮುಖ ಪೌಷ್ಟಿಕ ತಜ್ಞರು, ಆಹಾರ ತಜ್ಞರು ಮತ್ತು ಹೆಸರಾಂತ ಕ್ರೀಡಾಪಟುಗಳ ಜೊತೆಗೆ ಸಂಪೂರ್ಣವಾದಂತಹ ಧಾನ್ಯಗಳ ಮೇಲೆ ವೆಬಿನಾರ್ಗಳನ್ನು ಆಯೋಜಿಸಲಾಯಿತು. ಫಿಟ್ ಇಂಡಿಯಾ ಅಪ್ಲಿಕೇಶನ್ ಮೂಲಕ ಜಾಹೀರಾತು ಇತ್ಯಾದಿಗಳನ್ನು ಕೂಡ ನೀಡಲಾಯಿತು. ಸಚಿವಾಲಯಗಳು, ಆಹಾರ ಸಂಸ್ಕರಣೆ ಮತ್ತು ಕೈಗಾರಿಕೆಗಳ ಸಚಿವಾಲಯ ಆಂಧ್ರಪ್ರದೇಶ, ಬಿಹಾರ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಮೇಳಗಳನ್ನು ಮತ್ತು ಪ್ರದರ್ಶನಗಳನ್ನು ಆಯೋಜಿಸಿದ್ವು. FSSAI ಎನ್ನುವಂತಹ ಸಂಸ್ಥೆ ಪಂಜಾಬ್, ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಸರಿಯಾದುದನ್ನು ಸೇವಿಸಿ ಮೇಳಗಳನ್ನು, ಅಂದ್ರೆ ಈಟ್ ರೈಟ್ ಅನ್ನುವಂತಹ ಮೇಳಗಳನ್ನು ಆಯೋಜಿಸಿತು. ಛತ್ತೀಸ್ಗಢ, ಮಿಜೋರಾಂ ಮತ್ತು ರಾಜಸ್ಥಾನ ರಾಜ್ಯಗಳು ಜನವರಿ ತಿಂಗಳಲ್ಲಿ ಈ ವರ್ಷಾಚರಣೆಯ ಅರಿವು ಮೂಡಿಸುವುದಕ್ಕೆ ಮತ್ತು ಉತ್ತೇಜನ ನೀಡುವುದಕ್ಕೆ ನಿರ್ದಿಷ್ಟ ಚಟುವಟಿಕೆಗಳನ್ನು ಕೈಗೊಂಡವು. ಈ ರಾಜ್ಯಗಳು ಹಬ್ಬ, ಮೇಳಗಳು ಮತ್ತು ಆಹಾರ ಉತ್ಸವಗಳು, ರೈತರಿಗೆ ತರಬೇತಿ, ಜಾಗೃತಿ ಅಭಿಯಾನ ಕಾರ್ಯಾಗಾರಗಳನ್ನು ಆಯೋಜಿಸಿದವು. ರಾಜ್ಯದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಸೆಮಿನಾರ್ಗಳನ್ನು ಆಯೋಜನೆ ಮಾಡಿದವು. ಹೋರ್ಡಿಂಗ್ಗಳನ್ನು ಹಾಕುವುದು, ಪ್ರಚಾರ ಸಾಮಗ್ರಿಗಳ ವಿತರಣೆ ಸೇರಿದಂಗೆ ದೊಡ್ಡ ದೊಡ್ಡ ಧಾನ್ಯ ಕೇಂದ್ರಿತ ಚಟುವಟಿಕೆಗಳನ್ನು ನಡೆಸಿದವು. ಮಹಾರಾಷ್ಟ್ರ, ಉತ್ತರಾಖಂಡ್ ಮತ್ತು ಪಂಜಾಬ್ ರಾಜ್ಯಗಳು ಕೂಡ ಜನವರಿ ತಿಂಗಳಲ್ಲಿ ಇದೇ ರೀತಿಯಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡವು ಅಂಥೇಳಿ ಹೇಳಬಹುದು. ಇನ್ನು 2023 ಜನವರಿ ಒಳಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡ ಮತ್ತು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಬೆಲ್ಜಿಯಂನೊಳಗೆ ವ್ಯಾಪಾರ ಪ್ರದರ್ಶನದೊಳಗೆ ಭಾಗವಹಿಸಿದವು. ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ, ಅಪೇಡ, ಸ್ಟಾರ್ಟ್ಅಪ್ಗಳು, ರಫ್ತುದಾರರು ಮತ್ತು ರೈತ ಉತ್ಪಾದಕರ ಸಂಘಗಳು ಸೇರಿದಂಗೆ ಬಹು ಪ್ರತಿನಿಧಿಗಳ ನಿಯೋಗ ಭಾಗವಹಿಸಿತು. ಈ ನಿಯೋಗ ಭಾರತೀಯ ಸಿರಿಧಾನ್ಯಗಳ ವೈವಿಧ್ಯತೆಯನ್ನು ಪ್ರದರ್ಶನದ ಕೆಲಸವನ್ನು ಮಾಡಿತು ಅಂಥೇಳಿ ವರದಿ ಆಗಿದೆ. ಇದಲ್ಲದೆ 140 ಹೆಚ್ಚು ದೇಶಗಳಲ್ಲಿನ ಭಾರತೀಯ ರಾಯಭಾರಿ ಕಚೇರಿಗಳು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯಲ್ಲಿ ಭಾಗವಹಿಸ್ತವೆ ಮತ್ತು ಭಾರತೀಯ ಪ್ರತಿನಿಧಿಗಳ ಭಾಗವಹಿಸುವಿಕೆಯ ಜೊತೆಗೆ ಪ್ರದರ್ಶನಗಳು, ವಿಚಾರಗೋಷ್ಠಿಗಳು, ಚರ್ಚೆ, ಪ್ಯಾನಲ್ ಚರ್ಚೆ ಇತ್ಯಾದಿಗಳ ಮೂಲಕ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸ್ತವೆ. ಜನವರಿ ಒಳಗೆ ಅಜರ್ಬೈಜಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ಬೆಲಾರೂಸ್ನೊಳಗೆ ಇರುವಂತಹ ಭಾರತದ ರಾಯಭಾರ ಕಚೇರಿ, ಸ್ಥಳೀಯ ಚೇಂಬರ್ಗಳು, ಆಹಾರ ಬ್ಲಾಗರ್ಗಳು, ಆಹಾರ ಆಮದುದಾರರು ಮತ್ತು ಸ್ಥಳೀಯ ರೆಸ್ಟೋರೆಂಟ್ಗಳ ಭಾಗವಹಿಸುವಿಕೆಯ ಜೊತೆಗೆ ಸಭೆಗಳನ್ನು ನಡೆಸಿದವು. ಸಿರಿಧಾನ್ಯ ಭಕ್ಷ್ಯಗಳ ಪ್ರದರ್ಶನ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಯಿತು. ಅಬುಜಾದಲ್ಲಿರುವಂತಹ ಭಾರತದ ಹೈಕಮಿಷನ್ ಮತ್ತು ಲಾವೋಸ್ನಲ್ಲಿರುವಂತಹ ಭಾರತದ ದೂತಾವಾಸ 2023 ಜನವರಿ ಒಳಗೆ ಮಿಲ್ಲೆಟ್ ಫುಡ್ ಫೆಸ್ಟಿವಲ್ ಮತ್ತು ಮಿಲ್ಲೆಟ್ ಫುಡ್ ತಯಾರಿಕಾ ಸ್ಪರ್ಧೆಯನ್ನು, ಅಂತಾರಾಷ್ಟ್ರೀಯ ಧಾನ್ಯದ ಸ್ಪರ್ಧೆಯನ್ನು ಈ ಜಾಗೃತಿಯ ಭಾಗವಾಗಿ ಆಯೋಜಿಸಿತು. ಈ ಹೈಕಮಿಷನ್ ಆವರಣದೊಳಗೆ ಸಿರಿಧಾನ್ಯಗಳ ಆಹಾರೋತ್ಸವ ನಡೆಯಿತು. ಭಾರತೀಯ ಸಮುದಾಯ ಸೇರಿದಂಗೆ ನೈಜೀರಿಯಾದ ಗಣ್ಯರು ಮತ್ತು ಆಹ್ವಾನಿತರಿಗೆ ಅವರು ಈ ಭಕ್ಷ್ಯಗಳನ್ನು ತಯಾರು ಮಾಡುವುದಕ್ಕೆ ಮಳಿಗೆಗಳನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ ಕೂಡ ಇತ್ತು. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಆಚರಣೆ ಮೂಲಕ ಮಿರಾಕಲ್ ಮಿಲ್ಲೆಟ್ಸ್ನ ಮರೆತು ಹೋದ ವೈಭವವನ್ನು ಪುನರುಜ್ಜೀವನಗೊಳಿಸುವುದಕ್ಕೆ ಸಹಯೋಗದ ವಿಧಾನದೊಳಗೆ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಹೋಟೆಲ್ಗಳು, ಮಾಧ್ಯಮಗಳು, ಭಾರತೀಯ ಪ್ರತಿನಿಧಿಗಳು, ಸ್ಟಾರ್ಟ್ಅಪ್ ಸಮುದಾಯಗಳು, ನಾಗರಿಕ ಸಮಾಜ ಮತ್ತು ಸಿರಿಧಾನ್ಯ ಮೌಲ್ಯ ಸರಪಳಿಯೊಳಗೆ ಇರುವಂಥ ಎಲ್ಲರೂ ಮುಂದೆ ಬರುವುದಕ್ಕೆ ಮತ್ತು ಒಗ್ಗೂಡುವುದಕ್ಕೆ ಕರೆ ನೀಡ್ತಾ ಇದ್ದಾವೆ. ಸಿರಿಧಾನ್ಯಗಳು G20 ಸಭೆಯ ಒಂದು ಅವಿಭಾಜ್ಯ ಅಂಗವಾಗಿದ್ದು ಒಂದು ವಿಶೇಷ ಅಂಥೇಳಿ ಹೇಳಬಹುದು. G20 ಪ್ರತಿನಿಧಿಗಳಿಗೆ ನಿಜವಾದ ಸಿರಿಧಾನ್ಯಗಳ ಸಭೆಯನ್ನು ಉಣಬಡಿಸುವುದರ ಜೊತೆಗೆ ರೈತರು, ರೈತರ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ ಸಮುದಾಯಗಳೊಂದಿಗೆ ಸಂವಾದ ಮಾಡುವಂತಹ ಒಂದು ಅವಕಾಶ ಈ ಸಭೆಯೊಳಗೆ ಮಾಡಿಕೊಡಲಾಗಿದ್ದು ಒಂದು ಅದ್ಭುತವಾದಂತಹ ಒಂದು ಬೆಳವಣಿಗೆ. ಆತ್ಮೀಯರೇ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ನೊಳಗೆ ಉಲ್ಲೇಖಿಸಿರುವಂತಹ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಈ ಎರಡೂ ರೈತ ಉತ್ಪಾದಕ ಕಂಪನಿಗಳು ಹೈದರಾಬಾದ್ನಲ್ಲಿರುವಂತಹ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ಸ್ ರಿಸರ್ಚ್ ಹೈದರಾಬಾದ್ ಈ ಸಂಸ್ಥೆಯ ಮಾರ್ಗದರ್ಶನದೊಳಗೆ ಸಂಘಟಿತವಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ವಿಶೇಷ. ಈ ಸಂಸ್ಥೆಯ ರೈತ ಉತ್ಪಾದಕ ಕಂಪನಿಗಳ ಯೋಜನೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಂಗಪ್ಪ ಅವರು ತಮ್ಮ ಸಂತೋಷವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸಂಗಪ್ಪ, ಕೃಷಿ ವಿಜ್ಞಾನಿ, ಕೃಷಿ ವಿಸ್ತರಣ ಹಾಗೂ ಎಫ್ಪಿಒ ಯೋಜನೆಯ ಮುಖ್ಯಸ್ಥರು, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್. ನಿಮಗೆ ತಿಳಿದಿರುವ ಹಾಗೆ ಕೇಂದ್ರ ಸರ್ಕಾರದ 10,000 ಎಫ್ಪಿಒ ರಚನೆ ಅಡಿಯಲ್ಲಿ ಸ್ಥಾಪನೆಯಾದ ಅಳಂದ ಭೂತಾಯಿ ಮಿಲ್ಲೆಟ್ಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಬಗ್ಗೆ ಇಂದು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಯವರು ನಮ್ಮ ಎಫ್ಪಿಒದ ಕಾರ್ಯಚಟುವಟಿಕೆಗಳ ಬಗ್ಗೆ ತಮ್ಮ ಮನ್ ಕಿ ಬಾತ್ನಲ್ಲಿ ಉಲ್ಲೇಖ ಮಾಡಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಇಂದು ಇನ್ನೊಂದು ಖುಷಿಯ ವಿಷಯ ಏನೆಂದರೆ ಬೀದರ್ ಜಿಲ್ಲೆಯ ಹುಲ್ಸೂರ್ನಲ್ಲಿರುವ ಹುಲ್ಸೂರ್ ಮಹಿಳಾ ಕಿಸಾನ್ ಮಿಲ್ಲೆಟ್ಸ್ ಪ್ರೊಡ್ಯೂಸರ್ ಕಂಪನಿಯ ಬಗ್ಗೆ ಕೂಡ ಮೊನ್ನೆ ನೆಚ್ಚಿನ ಪ್ರಧಾನ ಮಂತ್ರಿಗಳು ಉಲ್ಲೇಖ ಮಾಡಿರುತ್ತಾರೆ. ಸೊ ಹೀಗೆ ಗಡಿ ಜಿಲ್ಲೆಯಲ್ಲಿರುವ ಈ ಎರಡು ರೈತ ಉತ್ಪಾದಕರ ಸಂಸ್ಥೆಗಳ ಬಗ್ಗೆ ಮಾತನಾಡಿರುವುದು ಅತಿ ಸಂತೋಷದ ವಿಷಯ. ಈ ಹಿನ್ನೆಲೆಯಲ್ಲಿ ನಾವು ಅಂದರೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ, ನಿರ್ದೇಶಕರ ಮಂಡಳಿ ಎಫ್ಪಿಒ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಹಾಗೂ ಎಲ್ಲಾ ರೈತ ಬಾಂಧವರು ಹಾಗೂ ಎಫ್ಪಿಒದ ಷೇರುದಾರರಿಂದ ನೆಚ್ಚಿನ ಪ್ರಧಾನ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಕಾರ್ಯಚಟುವಟಿಕೆಗಳು ಬೇರೆ ಎಫ್ಪಿಒನಲ್ಲಿ ಕೂಡ ಆಗಬೇಕೆಂದು ನಮ್ಮ ನಿರ್ದೇಶಕರ ಮಂಡಳಿಯ ಆಶಯ. ನಾವು ಅಂದರೆ ಎಫ್ಪಿಒದಿಂದ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡಿ ಸಂಸ್ಕರಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುತ್ತಾ ಇದ್ದೇವೆ. ಜೊತೆಯಲ್ಲಿ ಒಎನ್ಡಿಸಿ ಹಾಗೂ ಜೆಮ್ ಮಾರುಕಟ್ಟೆಯ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪುತ್ತಿದ್ದು ಇದರಿಂದ ಸಿರಿಧಾನ್ಯಗಳ ಬಗ್ಗೆ ಜನರಿಗೆ ಮಾಹಿತಿ ದೊರೆಯುತ್ತಾ ಇದೆ ಹಾಗೂ ಸಿರಿಧಾನ್ಯಗಳ ಬಳಕೆ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಾನ್ಯ ಪ್ರಧಾನ ಮಂತ್ರಿಯವರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ. ಮುಂದೆ ನಾವು ನಮ್ಮ ಕಂಪನಿಯ ವತಿಯಿಂದ ಇನ್ನಷ್ಟು ಸಿರಿಧಾನ್ಯಗಳ ಸಂಸ್ಕರಿಸಿದ ಹಾಗೂ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾರುಕಟ್ಟೆಗೆ ತಂದು ನೇರವಾಗಿ ಗ್ರಾಹಕರಿಗೆ ತಲುಪುವುದಲ್ಲದೆ ಸಿರಿಧಾನ್ಯ ಬೆಳೆದಿರುವ ಎಲ್ಲಾ ರೈತರಿಗೂ ಒಳ್ಳೆ ಬೆಲೆಯಲ್ಲಿ ಸಿರಿಧಾನ್ಯಗಳನ್ನು ಕೊಂಡುಕೊಳ್ಳುವ ಯೋಜನೆಯನ್ನು ರೂಪಿಸಿದ್ದೇವೆ. ಅನಂತ ಅನಂತ ಧನ್ಯವಾದಗಳು. ಸಿರಿಧಾನ್ಯಗಳ ಮರೆತು ಹೋದ ವೈಭವವನ್ನ ಈ ವರ್ಷಾಚರಣೆಯ ಮೂಲಕ ಮತ್ತೆ ಮುನ್ನೆಲೆಗೆ ತರುವಂತಹ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಒಂದು ಸದೃಢ ವಿಶ್ವವನ್ನು ಕಟ್ಟೋಣ. ಜೈ ಸಿರಿಧಾನ್ಯ, ಜೈ ಕಿಸಾನ್, ಜೈ ವಿಜ್ಞಾನ. ಇದುವರೆಗೆ ಈ ವರ್ಷ ಪೂರ್ತಿ ಆಯೋಜಿಸಲಾಗುವ ಚಟುವಟಿಕೆಗಳ ಕುರಿತು ಮಾಹಿತಿ ಕೇಳಿದಿರಿ. ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು, ನವಣಿ ಜೋಳ ಊದಾಳು ಕೊಡುವುದು ಬಂಗಾರ.